ಆಕಾಶವಾಣಿ ಚಿತ್ರದುರ್ಗ ಇದೀಗ ದೇಶಭಕ್ತಿ ಗೀತೆ ಕೇಳಿ. ನಮ್ಮ ವೀರ ಯೋಧರೆ ನಿಮಗೆ ನಮ್ಮ ನಮನ. ಭಾರತ ಮಾತೆಯ ಸೇವೆಯ ಮಾಡಿದ ನಮ್ಮ ವೀರ ಯೋಧರೆ ನಿಮಗೆ ನಮ್ಮ ನಮನ. ಭಾರತ ಮಾತೆಯ ಸೇವೆಯ ಮಾಡಿದ ನಮ್ಮ ವೀರ ಯೋಧರೆ ನಿಮಗೆ ನಮ್ಮ ನಮನ. ಸರ್ವ ಜನರಲ್ಲಿ ಉಳಿದೋದು ನಿನ್ನ ನೆನಪ. ಯರುರ ಗ್ರಾಮದ ವೀರ ಓ ಸಿದ್ದನ ಗೌಡ, ಅಂದಿ ಅಳುಕದೆ ಹೋರಾಡಿದೆ ಪಾಕರಗೋಡ. ಅಂದದೆ ಧೈರ್ಯದಿ ನುಗ್ಗುತ್ತಾ ನಡೆದಿರಿ, ನಿಮ್ಮ ತ್ಯಾಗಕ್ಕೆ ಇಡೀ ರಾಷ್ಟ್ರದ ನಮನ. ಭಾರತ ಮಾತೆಯ ಸೇವೆಯ ಮಾಡಿದ ನಮ್ಮ ವೀರ ಯೋಧರೆ ನಿಮಗೆ ನಮ್ಮ ನಮನ. ಮರಡಿಯ ಯಶವಂತ ನೀನೇ ಪುಣ್ಯವಂತ, ಕಿತ್ತೂರ ಶೌರ್ಯದ ಭೂಮಿಯಲ್ಲಿ ಜನಸಿದಾತ. ಚೊಳಚ ಗುಡ್ಡದ ಕುಲಕರ್ಣಿ ಶಿವಬಸಯ್ಯ, ನಿನ್ನ ತ್ಯಾಗದ ಈ ದೇಶ ಪ್ರೇಮ ಎಂತಾದಯ್ಯ. ಅಂದದೆ ಧೈರ್ಯದಿ ನುಗ್ಗುತ್ತಾ ನಡೆದಿರಿ, ನಿಮ್ಮ ತ್ಯಾಗಕ್ಕೆ ಇಡೀ ರಾಷ್ಟ್ರದ ನಮನ. ಭಾರತ ಮಾತೆಯ ಸೇವೆಯ ಮಾಡಿದ ನಮ್ಮ ವೀರ ಯೋಧರೆ ನಿಮಗೆ ನಮ್ಮ ನಮನ. ಬೇಹಾಳದ ದಾವಲಸ ಬದಿರ ಮೂವರ ಕೊಂದು ಮಡಿದೆ ನೀನು ಎಂಥ ಶೂರ ತೋಂಡಿ ಬಾ ಸುಬ್ರಹ್ಮಣ್ಯ ನಿಮ್ಮ ಶೌರ್ಯ ನಮ್ಮ ಯುವಕರಿಗೆ ಸ್ಫೂರ್ತಿಯು ನಿಮ್ಮ ಧೈರ್ಯ ಬೆಳಗಾವಿ ನಾಡಿನ ಕೀರ್ತಿಯ ಮೆರೆದಿರಿ ನಿಮ್ಮ ತ್ಯಾಗಕ್ಕೆ ಇಡೀ ರಾಷ್ಟ್ರದ ನಮನ ಭಾರತ ಮಾತೆಯ ಸೇವೆಯ ಮಾಡಿದ ನಮ್ಮ ವೀರ ಯೋಧರೆ ನಿಮಗೆ ನಮ್ಮ ನಮನ ಗೌರವದ ವಂದನೆ ಭಾರತ ಮಾತೆಯ ಸೇವೆಯ ಮಾಡಿದ ನಮ್ಮ ವೀರ ಯೋಧರೆ ನಿಮಗೆ ನಮ್ಮ ನಮನ ಭಾರತ ಮಾತೆಯ ಸೇವೆಯ ಮಾಡಿದ ನಮ್ಮ ವೀರ ಯೋಧರೆ ನಿಮಗೆ ನಮ್ಮ ನಮನ ದೇಶಭಕ್ತಿ ಗೀತೆಯನ್ನ ಕೇಳಿದ್ರಿ ಕೇಳುಗರೆ. ಈ ರಾತ್ರಿ 8 ಗಂಟೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಉಪ್ಪನಾಯಕನಹಳ್ಳಿಯ ಸಿ ಚಂದ್ರಪ್ಪ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. 8:15 ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 9:30 ನಾಟಕ ಲಿಫ್ಟ್, ಮೂಲಕತೆ ಸಂಜೆಯ, ರೇಡಿಯೋ ರೂಪಾಂತರ ಪ್ರಕಾಶ್ ಕಂಬತ್ತಳ್ಳಿ, ನಿರ್ದೇಶನ HS ಪಾರ್ವತಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ 7:00 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಭಾಗವಹಿಸುತ್ತಾರೆ ಮೈಸೂರಿನ ವಿದ್ಯಾವರ್ಧಕ ಎಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು. ಆಕಾಶವಾಣಿ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಹಾಯ್, ಹಲೋ, ನಮಸ್ಕಾರ. ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಫಿಟ್ ಇಂಡಿಯಾ ಕುರಿತು ಇಂದಿನ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು. ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ಯುಕ್ತ ಹಾಗೂ ಅನಿರುದ್ಧ. ಬನ್ನಿ ಕೇಳೋಣ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಹಲೋ,